ಅಂದ್ರೆ ಹೌದು, ನಮ್ ಬಾಜು ಮನೆ ಇದು ಕಿಷ್ಟಪ್ಪಗ 2019 ಎರಡ್ ಸಾವಿರ ರೂಪಾಯಿ ಬರಕತ್ತವ್. ನಾಲ್ಕು ತಿಂಗಳಿಗೊಂದ್ಸಲ ಬರ್ತಕ್ಕಂತ ಯೋಜನೆ ಇದು. ಒಟ್ಟು 6,000 ರೂಪಾಯಿ ಒಂದ್ ವರ್ಷದಲ್ಲಿ ಕೇಂದ್ರ ಸರ್ಕಾರ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದೆ. ಅಂದ್ರೆ ದೊಡ್ಡ ರೈತರಿಗೆ ಎಲ್ಲರಿಗೂ ಬರ್ತದೆ? ಎಲ್ಲರಿಗಿಲ್ಲ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಬರ್ತಕ್ಕಂತ ಒಂದು ಯೋಜನೆ ಇದು. ಅಂದ್ರೆ 5 ಎಕರೆಗಿಂತ ಐದು ಎಕರೆಗಿಂತ ಕೆಳಗೆ ಯಾರು ಜಮೀನನ್ನು ಹೊಂದಿರ್ತಾರೆ ಅಂತ ರೈತರಿಗೆ ಈ ಯೋಜನೆ ಲಾಭವನ್ನ ನಮ್ಮಲ್ಲಿ ಸುಮಾರು ಜನ ರೈತರು ಪಡ್ಕೋತಾ ಇದ್ದಾರೆ. ಇವತ್ತು ನೋಡಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಜೊತೆಗೆ ರೈತರು ಯೋಜನೆ ಲಾಭ ಪಡ್ಕೊಂಡಂತ ರೈತರು ಏನ್ ಹೇಳ್ತಾರೆ, ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಹಿಮಾಚಲ ಪ್ರದೇಶ ಸಿಮ್ಲಾದಲ್ಲಿ ಇವತ್ತು ಗರೀಬ್ ಕಲ್ಯಾಣ್ ಅಂತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ರೈತರಿಗಾಗಿ 11ನೇ ಕಂತನ್ನ ಸಮ್ಮಾನ್ ನಿಧಿ 11ನೇ ಕಂತನ್ನ ರಿಲೀಸ್ ಮಾಡಿದ್ರು. ಅಂದ್ರೆ ಇವತ್ತು ಎಲ್ಲ ಸಣ್ಣ ರೈತರ ಖಾತೆಗೆ 2,000 ರೂಪಾಯಿ ಬಿದ್ದು ಅಂತ, 2,000 ರೂಪಾಯಿ ಇವತ್ತಿನ ದಿನದಲ್ಲಿ ಎಲ್ಲರ ರೈತರ ಖಾತೆಗೆ ಜಮಾ ಆದುವಂತಕ್ಕಂತ ವಿಚಾರ ಎಲ್ಲ ಒಳ್ಳೆ ಸುದ್ದಿ ಇದು. ಅಂದ್ರೆ ಈಗ ಮಳೆ ಬರಕತ್ತದ, ಬೀಜ ತಗೊಳಕ್ ಒಳ್ಳೆ ಒಂದು ದುಡ್ಡು ಸಿಗತ್ತೆ ರೈತರಿಗೆ. ನಾನು ಇದನ್ನ ಚೆಕ್ ಮಾಡಿಸ್ತೇನೆ ರಾವಣ, ಮೊದಲು ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೋಬೇಕು. ನಾನು ನೋಡ್ಕೋತೀನಿ. ಆಮೇಲೆ ಇನ್ನೂ ಒಂದಂತಂದ್ರೆ ಇದೇ ರೀತಿ ನಮ್ಮ ಜಿಲ್ಲೆ ಒಳಗ ಸಹ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಏನು ಗರೀಬ್ ಕಲ್ಯಾಣ್ ಅಂತಕ್ಕಂಥ ಕಾರ್ಯಕ್ರಮ ಜರುಗಿತು, ಮಾನ್ಯ ಪ್ರಧಾನಮಂತ್ರಿಗಳು ಏನು ಮಾತಾಡಿದ್ರು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಆಡಳಿತ ವತಿಯಿಂದ ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಒಂದು ಕೇಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡಿದರು. ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಕೆಲವೊಂದು ಆಯ್ದ ತುಣುಕನ್ನು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿನಗೆ ಕೇಳಿಸ್ತೇನೆ. ಹೌದು, ನಾನು ಅವತ್ತು ಬರೋಕ್ಕಾಗಲಿಲ್ಲ, ಇವತ್ತು ಬೇರೆ ಕಡೆ ಹೋಗಿದ್ದು, ಸ್ವಲ್ಪ ನಾನು ಕೇಳಿಸ್ಬಿಡು. ಮೊದಲನೇದಾಗಿ ಈ ನಮ್ಮ ರೈತರಿಗೆ ಒಂದು ವಿನಂತಿ ಏನಂತಂದರೆ, ಯಾರ್ಯಾರು ಈ ಯೋಜನೆಯಲ್ಲಿ ಇನ್ನೂ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿಲ್ಲ, ಅವರು ನೋಂದಣಿ ಮಾಡ್ಕೊಂಡಿಲ್ಲ, ಅವರು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ಕೊಂಡು ಯೋಜನೆ ಲಾಭವನ್ನು ಪಡ್ಕೋಬೇಕು. ಭಾಳಷ್ಟು ಮಂದಿ ಏನು ಬಿಡು 2,000 ಅಂತಕ್ಕಂಥ ಒಂದು ತಾತ್ಸಾರವನ್ನು ಮಾಡ್ತಿರ್ತಾರೆ, ಎಲ್ಲಿ ಹೋಗಬೇಕು, ಅದನ್ನು ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಏನು ಅಂತಕ್ಕಂಥದ್ದು. ಭಾಳ ಸರಳವಾದಂಥ ಯೋಜನೆ ಇದು. ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಖಾತೆ, ಪಾಸ್ಬುಕ್ಕು, ಮತ್ತು ಜೊತೆಗೆ ನಿಮ್ಮದು ಒಂದು ಏನು ಭೂಮಿ ಸರ್ವೆ ನಂಬರು, ಈ ಒಂದು ದಾಖಲಾತಿಗಳನ್ನು ನೀವು ತಗೊಂಡೋಗಿ CSCS ಸೆಂಟರ್ಸ್ ಅಂತ ಹೇಳ್ತಾವೆ, ಗ್ರಾಹಕ ಸೇವಾ ಕೇಂದ್ರಗಳು, ಕಾಮನ್ ಸರ್ವಿಸ್ ಸೆಂಟರ್ಸ್, ಕಂಪ್ಯೂಟರ್ ಸೆಂಟರ್ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ನೀವು ಹೋಗಿಬಿಟ್ರೆ ಇದನ್ನು ನೇರವಾಗಿ ರಿಜಿಸ್ಟ್ರೇಷನ್ ಮಾಡಿಸಿ ಯಾವುದೇ ಒಂದು ಹಣ ಇರಲಾರದೆ ರಿಜಿಸ್ಟ್ರೇಷನ್ ಆಗತ್ತೆ. ಜೊತೆಗೆ ರಿಜಿಸ್ಟ್ರೇಷನ್ ಆದಮೇಲೆ ನಿನ್ನ ಒಂದು ಖಾತೆಗೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬರ್ತಕ್ಕಂಥ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನು ನೀನು ಪಡ್ಕೋಬಹುದು. ಅಲ್ಲ, ಮತ್ತೆ 2,000 ರೂಪಾಯಿ ನಮ್ಮ ರಾಜ್ಯ ಸರ್ಕಾರದವ್ರು ಹಾಕ್ತಾರೆ? ಅದು 4,000 ರೂಪಾಯಿ ರಾಜ್ಯ ಸರ್ಕಾರ ಆಗುತ್ತೆ. ಅಂದ್ರೆ ವರ್ಷಕ್ಕೆ 10,000 ರೂಪಾಯಿ, ವರ್ಷಕ್ಕೆ 10,000 ರೂಪಾಯಿ ರೈತರಿಗೆ ಯಾವುದೇ ಒಂದು ಯೋಜನೆಯಲ್ಲಿ ಇಷ್ಟು ನೇರವಾಗಿ ಸಿಗ್ತಕ್ಕಂಥ ಇದು ಇಲ್ಲ ಏನಪ್ಪ. ಆ ಒಂದು ಹಿನ್ನೆಲೆಯಲ್ಲಿ ರೈತರು, ಎಲ್ಲ ರೈತ ಬಾಂಧವರು ನಮ್ಮ ಜಿಲ್ಲೆಯಲ್ಲಿ ಏನು ರೈತರಿದಾರ, ಇದ್ರ ಲಾಭವನ್ನ ಪಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು ನೋಡು. ಈಗ ನೋಡು, ಹಾಗಿದ್ರೆ ಇವತ್ತೇನು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು, ಏನು 11ನೇ ಒಂದು ಕಂತನ್ನ ಬಿಡುಗಡೆ ಸಮಾರಂಭ ಜರುಗಿತು, ಇದನ್ನ ಪ್ರಧಾನಮಂತ್ರಿಗಳ ಒಂದು ವರ್ಚುವಲ್ ಮುಖಾಂತರ ಮಾಡಿದ್ರು, ಇದರ ಒಂದು ಪ್ರಸಾರವನ್ನ ಎಲ್ಲಾ ರೈತರಿಗೆ, ಎಲ್ಲಾ ರೈತ ಮಹಿಳೆಗೆ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಮಾಡಲಾಗಿತ್ತು. ಅದು ಕೇಳ್ಬಿಡೋಣ. ಅದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಹೇಳ್ತಾರೆ ಅದನ್ನು ಕೇಳೋಣ. ಈಗ ಆಯ್ತು, ಒಳ್ಳೇದು, ಕೇಳೋಣ. ಗರೀಬೋ ಕೆ ಲಿಯೆ ಜ್ಯಾದಾ ಸಂವೇದನಶೀಲ ಬನಾಯಾ ಉಸ್ಮೇ ನಿರಂತರ ಸುಧಾರ ಕೀಯೆ ಪಿಎಂ ಆವಾಸ್ ಯೋಜನಾ ಹೋ ಸ್ಕಾಲರ್ಶಿಪ್ ದೇನಾ ಹೋ ಯಾ ಫಿರ್ ಪೆನ್ಷನ್ ಯೋಜನಾ ಹೈ ಟೆಕ್ನಾಲಜಿ ಕಿ ಮದದ್ ಸೆ ಹಮ್ನೆ ಭ್ರಷ್ಟಾಚಾರ ಕಾ ಸ್ಕೋಪ್ ಕಮ್ ಸೆ ಕಮ್ ಕರ್ ದಿಯಾ ಜಬ್ ಸೇವಾ ಸುಶಾಸನ್ ಔರ್ ಗರೀಬ್ ಕಲ್ಯಾಣ ಕಾ ಲಕ್ಷ್ಯ ಹೋ ತೋ ಕೈಸೆ ಕಾಮ ಹೋತಾ ಹೈ ಇಸ್ಕಾ ಏಕ್ ಉದಾಹರಣ ಹೈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಅಭಿ ಮೈ ಜೊ ಕಹ ರಹಾ ಥಾ ಡಿಬಿಟಿ ಕೆ ಮಾಧ್ಯಮ ಸೆ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಕೆ ಮಾಧ್ಯಮ ಸೆ 10 ಕರೋಡ್ ಸೆ ಅಧಿಕ ಕಿಸಾನ್ ಪರಿವಾರೋ ಕೆ ಬ್ಯಾಂಕ್ ಖಾತೆ ಮೇ ಸೀದೆ 21,000 ಕರೋಡ್ ರೂಪಾಯಿ ಟ್ರಾನ್ಸ್ಫರ್ ಹೋ ಗಯೆ ಯೆ ಹಮಾರೇ ಛೋಟೆ ಕಿಸಾನೋ ಕಿ ಸೇವಾ ಕೆ ಲಿಯೆ ಹೈ ಉನ್ಕೆ ಸಮ್ಮಾನ್ ಕಿ ನಿಧಿ ಹೈ ಬೀತೆ 8 ಸಾಲ ಮೇ ಐಸೆ ಹಿ ಡಿಬಿಟಿ ಕೆ ಜರಿಯೆ ಹಮ್ನೆ 22,00,000 ಕರೋಡ್ ರೂಪಾಯಿ ಸೆ ಜಾದಾ ಸೀದೆ ದೇಶವಾಸಿಯೋ ಕೆ ಅಕೌಂಟ್ ಮೇ ಟ್ರಾನ್ಸ್ಫರ್ ಕಿಯೆ ಹೈ ಸಾಥಿಯೋ ಆಜ್ ಇಸ್ ಯೋಜನಾ ಕಿ ವಜಹ ಸೆ 2,25,00,000 ಕರೋಡ್ ರೂಪಾಯಿ ಕಿ ಲೀಕೇಜ್ ರುಕಿ ಹೈ ಪಹಲೆ ಯಹಿ 2,25,00,000 ಕರೋಡ್ ರೂಪಾಯಿ ಬಿಚೋಲಿಯೋ ಕೆ ಹಾಥೋ ಮೇ ಚಲೆ ಜಾತೆ ಥೆ ದಲಾಲೋ ಕೆ ಹಾಥೋ ಮೇ ಚಲೆ ಜಾತೆ ಥೆ ಇಸಿ ಡಿಬಿಟಿ ಕಿ ವಜಹ ಸೆ ದೇಶ ಮೇ ಸರ್ಕಾರಿ ಯೋಜನಾ ಕಾ ಗಲತ್ ಲಾಭ ಉಠಾನೆ ವಾಲೆ 9 ಕರೋಡ್ ಸೆ ಜಾದಾ ಫರ್ಜಿ ನಾಮೋ ಕೋ हमने लिस्ट से हटाया गरीब का। जब रोजमर्रा का संघर्ष कम होता है, जब वो सशक्त होता है, तब वो अपनी गरीबी दूर करने के लिए नई ऊर्जा के साथ जुड़ जाता है। इसी सोच के साथ हमारी सरकार पहले दिन से गरीब को सशक्त करने में जुटी है। हमने उसके जीवन की एक एक चिंता को कम करने का प्रयास किया। आज देश के 3 करोड़ गरीबों के पास उनके पक्के और नए घर भी जहां आज वो रहने लगे हैं। आज देश के 50 करोड़ से ज्यादा गरीबों के पास 5 लाख रुपए तक के मुफ्त इलाज की सुविधा है। आज देश के 25 करोड़ से अधिक गरीबों के पास 2-2 लाख रुपए का एक्सीडेंट इंश्योरेंस और टर्म इंश्योरेंस है, बीमा है। आज देश के लगभग 45 करोड़ गरीबों के पास जनधन बैंक खाता है। मैं आज बहुत गर्व से कह सकता हूं कि देश में शायद ही कोई ऐसा परिवार होगा जो सरकार की किसी न किसी योजना से जुड़ा न हो, योजना उसे लाभ न देती हो। हमने दूर सुदूर पहुंचकर लोगों को वैक्सीन लगाई है। देश करीब 200 करोड़ वैक्सीन डोज के रिकॉर्ड स्तर पर पहुंच रहा है। साथियों, हमने गांव में रहने वाले 6 करोड़ परिवारों को साफ पानी के कनेक्शन से जोड़ा है, नल से जल। साथियों, हमने 35 करोड़ मुद्रा लोन देकर गांव और छोटे शहरों में करोड़ों युवाओं को स्वरोजगार का अवसर दिया है। मुद्रा लोन लेकर कोई टैक्सी चला रहा है, कोई टेलरिंग की दुकान खोल रहा है, कोई बिटिया अपना स्वयं का कारोबार शुरू कर रही है, रेड़ी ठेले पटरी पर काम करने वाले लगभग 45 लाख साथियों को भी पहली बार बैंकों से ऋण मिला है, अपने काम को बढ़ाने का रास्ता मिला है। और जो प्रधानमंत्री मुद्रा योजना है ना, मेरे लिए संतोष की बात है। उसमें 70% बैंक से पैसा प्राप्त करने वालों में 70% हमारी माताएं बहनें हैं जो एंटरप्रेनर बन करके आज लोगों को रोजगार दे रही है। ನೋಡಪ್ಪ, ಎಷ್ಟು ಯೋಜನೆಗಳು ಸರ್ಕಾರ ತರ್ತಾ ಇದೆ, ಯೋಜನೆಯನ್ನು ಸದುಪಯೋಗವನ್ನ ಪಡ್ಕೋಬೇಕು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಯೋಜನೆಯ ಒಂದು ಏನು ಲಾಭ ಇದೆಯಲ್ಲ, ಅದು ನೇರವಾಗಿ ಗ್ರಾಹಕರಿಗೆ ಲಭಿಸತಕ್ಕಂತ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ಯೋಜನೆಯಲ್ಲಿ ನಡೀತಾ ಇದ್ದಾವೆ. ಹೌದು, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಇದು ಮಧ್ಯಸ್ಥಗಾರರಿಂದ ದೂರ ಇರಬೇಕು, ನೇರವಾಗಿ ರೈತರ ಖಾತೆಗೆ. ಮಧ್ಯಸ್ಥಿಕೆ ಬಂತಂದ್ರಲ್ಲಿ ಕೆಲವೊಂದು ತೊಂದರೆಗಳಾಗ್ತವೆ. ಹೌದು, ಆಮೇಲೆ ಬಹಳಷ್ಟು ವಿಚಾರವನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ಡಿಜಿಟಲ್ ಇಂಡಿಯಾ ಇರಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ರೇಷನ್ ಕಾರ್ಡ್ ಯೋಜನೆಗಳಿರಬಹುದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರಬಹುದು, ಆಮೇಲೆ ಏನು ಮನೆ ಮನೆಗೆ ಗಂಗೆ ಅಂತಕ್ಕಂತ ಯೋಜನೆ, ಹರ್ ಘರ್ ಜಲ್ ಅಂತಕ್ಕಂತ ಯೋಜನೆ ಇರಬಹುದು. ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿದೆ. ಅದೇ ರೀತಿ ರೈತರಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಹೀಗೆ ಹಲವಾರು ಯೋಜನೆಗಳು, ಆಮೇಲೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು, ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತರ್ತಾ ಇದೆ, ಇದರ ಲಾಭವನ್ನು ಪಡ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಸಹ ನಮ್ಮ ಒಂದು ಜಿಲ್ಲೆಯ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಅಮರೇಶ್ವರ ನಾಯಕ್ ಅವರು ಸಹ ಉಪಸ್ಥಿತರಿದ್ದರು. ಅವರು ಸಹ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ನೋಡು, ಅವರ ವಿಚಾರ ಕೇಳಿ. ವಿಶೇಷವಾಗಿ ನಿನ್ನೆ ಸಹ ಯಾರು COVID-19 ಸಂದರ್ಭದಲ್ಲಿ ತಂದೆ ತಾಯಿಯನ್ನ ಕಳ್ಕೊಂಡಿರ್ತಾರ ಅಂತ ಮಕ್ಕಳಿಗೆ ಸುಮಾರು 10 ಲಕ್ಷ ರೂಪಾಯಿಗಳನ್ನ ಅವರು ವಯಸ್ಸಿಗೆ ಬಂದಂತರ ಸಿಗ್ತಕ್ಕಂತ ಯೋಜನೆ, ಮತ್ತು ಈಗ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಮತ್ತು ತಿಂಗಳ 4,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು, ಅದರ ಜೊತೆಗೆ 5 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಡ್ತಕ್ಕಂಥದ್ದು, ಆ ಒಂದು ಕಾರ್ಯಕ್ರಮವನ್ನ ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೇಶಾದ್ಯಂತ ಆ ಒಂದು ಕೊಡ್ತಕ್ಕಂಥದ್ದು ಮಾಡಿದ್ರು. ಇವತ್ತು ಸುಮಾರು 16 ಯೋಜನೆಗಳ ಫಲಾನುಭವಿಗಳಿಗೆ, ವಿಶೇಷವಾಗಿ 10 ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 21,000 ಕೋಟಿಗಳನ್ನು ನೀಡತಕ್ಕಂಥದ್ದನ್ನ ಬಿಡುಗಡೆಯನ್ನ ಮಾಡಿದ್ರು. ಮತ್ತು ಇವೆಲ್ಲ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದವರೆಗೂ ಮುಟ್ಟಕ್ಕಂಥ ಕಾರ್ಯಕ್ರಮಗಳಾಗಿರೋದ್ರಿಂದ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಕೇಂದ್ರದ ಮಟ್ಟದವರೆಗೂ ನಾವೆಲ್ಲರೂ ಸಹ ಆ ಯೋಜನೆಗಳನ್ನು ಫಲಾನುಭವಿಗಳಿಗೆ ಮುಟ್ಟಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳದಂತೆ ಈ ಒಂದು ಫಲಾನುಭವಿಗಳಿಗೆ ಡೈರೆಕ್ಟ್ ಬೆನಿಫಿಟ್ ಮೂಲಕ ಕೊಟ್ಟಿರ್ತಕ್ಕಂಥ ಅನುದಾನ ಸುಮಾರು 22 ಲಕ್ಷ ಕೋಟಿಗಳು. ಈಗಾಗಲೇ ನಮಗೆ ನಮ್ಮ ಜಿಲ್ಲೆಗೆ ಜಲಧಾರೆ ಯೋಜನೆ ಸುಮಾರು 2,000 ಕೋಟಿಗೂ ಮೇಲ್ಪಟ್ಟು ಜಲಧಾರೆ ಯೋಜನೆ ಬಂದಿದೆ. ಜೆಜಿಎಂ ಯೋಜನೆಗಳಿದ್ದಾವೆ. ಅದೇ ರೀತಿ ನರೇಗಾದಲ್ಲಿ ಸಾಕಷ್ಟು ಕೆಲಸಗಳಾಗ್ತಿದ್ದಾವೆ. ಸಾಕಷ್ಟು ಇವೆಲ್ಲ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅವುಗಳು ನಮ್ಮ ಜಿಲ್ಲೆಗಳಿಗೂ ಸಾಕಷ್ಟು ಫಲಾನುಭವಿಗಳಿಗೆ ಮುಟ್ಟತಕ್ಕಂಥ ಕೆಲಸ ಆಗಿದೆ. ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಆ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ನಾವೆಲ್ಲರೂ ತರೋಣ. ಜಿಲ್ಲಾ ಏನ್ ಆಡಳಿತ ಇದೆ ಅವರ ಸಹಯೋಗದಲ್ಲಿ ನಾವು ನೀವು ಗ್ರಾಮ ಪಟ್ಟದ ಮಟ್ಟದಲ್ಲಿರ್ತಕ್ಕಂಥ ಸದಸ್ಯರು, ಅಧ್ಯಕ್ಷರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ಕೇಂದ್ರದ ರಾಜ್ಯದ ಯೋಜನೆಗಳನ್ನ ತಳಮಟ್ಟದವರೆಗೂ ಮುಟ್ಟತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಒಂದ್ಸಲ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೋಡು, ಅವರು ಸಹ ಒಂದು ಮನವಿಯನ್ನ ಮಾಡ್ಕೊಂಡ್ರು, ಎಲ್ಲರೂ ಭಾಗವಹಿಸಿ ಯೋಜನೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಅಧಿಕಾರಿಗಳು, ರೈತರಿರ್ಬೋದು, ಫಲಾನುಭವಿಗಳು ಎಲ್ಲರೂ ಪ್ರಯತ್ನ ಮಾಡಿ ಎಲ್ಲ ಯೋಜನೆ ಲಾಭ ಎಲ್ಲ ಯಾರ್ಯಾರಿಗೆ ಅರ್ಹ ಫಲಾನುಭವಿಗಳಿಗೆ ಸಿಗುವಂತಾಗಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು. ಇವತ್ತಿಷ್ಟು ಕಾರ್ಯಕ್ರಮ ನಮ್ಮ ರಂಗಮಂದಿರದಲ್ಲಿ ಜರುಗಿತು. ಇಲಾಖೆ ಹಿರಿಯ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಲೋಕಸಭಾ ಸದಸ್ಯರುಗಳು ಭಾಗವಹಿಸಿದ್ರು. ಒಳ್ಳೆಯ ಒಂದು ವಿಚಾರ ಮಂಥನ ಆಯಿತು. ಜೊತೆಗೆ ಪ್ರಧಾನಮಂತ್ರಿಗಳು ಸಹ ಹೇಳಿದಂಥ ವಿಚಾರವನ್ನು ಹಲವಾರು ಜನ ಭಾಗವಹಿಸಿದಂಥ ರೈತರು ಮನವರಿಕೆ ಆಯಿತು ಇಲ್ಲಿ ವಿಚಾರ. ಆಮೇಲೆ ನೋಡು ಅಮರೇಶ, ಇನ್ನೊಂದು ವಿಚಾರ, ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನು ಪಡ್ಕೋತಿದ್ದಾರೆ. ಭಾಳ ಮಂದಿ ಪಡ್ಕೋತಿದ್ದಾರೆ. ರೈತರು ಪಡ್ಕೊಂಡಂಥ ರೈತರು ಏನೇನು ಹೇಳ್ತಾರೆ ನೋಡು. ಕಲ್ಮಲ ಹೋಬಳಿಗೆ ಹೋದಾಗ ಕಲ್ಮಲ ಹೋಬಳಿ ಅಲ್ಲಿರ್ತಕ್ಕಂಥ ಬಸವರಾಜೆಯವರಿರ್ಬೋದು ಅಥವಾ ಕುಮಾರಸ್ವಾಮಿಯವರು, ತಾಯಣ್ಣವರು, ಆಮೇಲೆ ಗೋನಾಳ್ ಗ್ರಾಮದ ತಿರುಪತಿಯವರು ನೋಡು ಈ ಯೋಜನೆ ಲಾಭವನ್ನು ಪಡ್ಕೊಂಡಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣಂತೆ. ರೈತರ ಮಾಹಿತಿ ಕೇಳ್ಬಿಡೋಣ. ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸುಮಾರು ಪ್ರಾರಂಭವಾಗಿ 3 ವರ್ಷ ಆಯಿತು. ಇಲ್ಲಿವರೆಗೆ ಸಾಕಷ್ಟು ಜನ ಜಿಲ್ಲೆಯಲ್ಲಿ ರೈತರು ಲಾಭವನ್ನು ಪಡ್ಕೋತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ರಾಯಚೂರು ತಾಲೂಕಿನ ಕಲ್ಮಲ ರೈತ ಸಂಪರ್ಕ ಕೇಂದ್ರದ ತಾಯಣ್ಣವರು, ಇವರು ಸಾಕಷ್ಟು ಕೃಷಿಯಲ್ಲಿ ಅನುಭವವನ್ನು ಹೊಂದಿದಂಥ ರೈತರು. ಜೊತೆಗೆ ಈ ಯೋಜನೆ ಲಾಭವನ್ನು ಪಡ್ಕೊಂಡಿದ್ದಾರೆ, ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಅವರ ಖಾತೆಗೆ ಆ ಹಣ 4 ತಿಂಗಳಿಗೆ ಎಷ್ಟು ಹಣ ಬರ್ತಾ ಇದೆ ಅಂತಕ್ಕಂಥ ವಿಚಾರ ತಾಯಣ್ಣವರು ಹಂಚ್ಕೋತಾ ಇದ್ದಾರೆ. ತಾಯಣ್ಣವರೇ, ತಮ್ಮದು ಕೃಷಿ ಪ್ರಾರಂಭ ಮಾಡಿ ಎಷ್ಟು ವರ್ಷದಿಂದ ಒಕ್ಕಲತನ ಮಾಡ್ತಾ ಇದ್ದೀನಿ? ನಾವು 20 ವರ್ಷದಿಂದ ಮಾತಾಡ್ತಾ ಇರ್ತೀವಿ ಸರ್. ಏನು ನಿಮ್ಮ ಭಾಗದಲ್ಲಿ ಮುಖ್ಯವಾದಂಥ ಬೆಳೆ ನಿಮ್ಮದು? ನಮ್ಮದು ಮೀನಂದಪುರ ಹತ್ತಿ ಸರ್, ಆಮೇಲೆ ತೊಗರಿ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಬರುವಂಥ 2,000 ರೂಪಾಯಿ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಜೂನ್ನಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸರ್, ಈ ಟೈಮಿಗೆ ಬಂದಪ್ಪ ನಮಗೆ ತುಂಬ ಅನುಕೂಲ ಆಗ್ತದೆ ಸರ್. ಈಗ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಹೇಗೆ ಗೊತ್ತಾಯ್ತು ನಿಮ್ಗೆ? ಯಾರು ಹೇಳಿದ್ರು ಇದು ನೋಂದಣಿ ಮಾಡ್ಕೋಬೇಕು ನಿಮಗೆ ಬರತ್ತಂತಕ್ಕಂಥ ವಿಚಾರ? ನಾವು ರೈತ ಸಂಪರ್ಕದಲ್ಲಿ ಸಂಪರ್ಕ ಭೇಟಿ ಮಾಡಿದಾಗ ಅವರೆಲ್ಲ ಮಾಹಿತಿ ಕೊಟ್ಟೆ ಸರ್. ಈ ರೀತಿ ನೀವು ನೋಂದಣಿ ಮಾಡ್ಕೇರಿ, ನಿಮ್ಮ ಖಾತೆಗೆ 2,000 ರೂಪಾಯಿ 4 ತಿಂಗಳೊಂದ್ಸಲ 4 ತಿಂಗಳೊಂದ್ಸಲ ಬಿಡುತ್ತೆ ಅಂತ ಹೇಳಿದ್ರಿ. ಆ ರೀತಿಯಾಗಿ ನಾವು ರೈತ ಸಂಪರ್ಕ ಕೊಟ್ಟು ನಮ್ಮ ಆಧಾರ್ ಕಾರ್ಡು, ಬ್ಯಾಂಕು, ಪಾಸ್ಬುಕ್ಕು, ಪಾಣಿ ಎಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿವಿ ಸರ್. ಈಗ ಕಂಟಿನ್ಯೂ 4 ತಿಂಗಳೊಂದ್ಸಲ 4 ತಿಂಗಳೊಂದ್ಸಲ ಬಿಡುತ್ತೆ ಸರ್ ನಮಗೆ ಅಮೌಂಟ್. ಎಷ್ಟು ವರ್ಷದಿಂದ ಬರ್ತಾ ಇದೆ ನಿಮಗೆ 4 ತಿಂಗಳೊಮ್ಮೆ 2,000 ರೂಪಾಯಿ? ಇದು 2018 ಘೋಷಣೆ ಆಯ್ತು ಸರ್, 2019 ಜಾರಿಗೆ ಬಂತು. ಅವತ್ತಿಂದ ಇವತ್ತಿಗೂ ಕಂಟಿನ್ಯೂ ಬರ್ತಾ ಇದೆ ಸರ್, ನಮಗೆ ಬರ್ತಾ ಇದೆ ಸರ್. ಆ ಹಣವನ್ನು ಯಾವ ರೀತಿ ಉಪಯೋಗ ಆಗ್ತಾ ಇದೆ ನಿಮಗೆ? ಯಾಕಂದ್ರೆ 4 ತಿಂಗಳಿಗೆ 2,000 ರೂಪಾಯಿ ಅಂದರೆ ಒಂದು ವರ್ಷದಲ್ಲಿ ಸುಮಾರು ನಿಮಗೆ 6,000 ರೂಪಾಯಿ ಆಯ್ತು. 6,000 ರೂಪಾಯಿ ಯಾವ ರೀತಿ ಉಪಯೋಗ ಆಗ್ತಾ ಇದೆ ನಮಗೆ ತಮ್ಮ ಒಂದು ಕೃಷಿ ಕೆಲಸಕ್ಕಾಗಿ? ಇದು ನಾವು ಸಣ್ಣ ರೈತರ ಆಗಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸರ್. ಈಗ ಜೂನ್ನಲ್ಲಿ ಬರೋದ್ರಿಂದ ನಾವು ಎಲ್ಲ ಬೀಜಗಳೆಲ್ಲ ತಗೊಂತಿತ್ತರು. ಎರಡನೇ ಸಲ ಬರೋದ್ರಿಂದ ಎಣ್ಣೆ ಅವೆಲ್ಲ ಉಪಯೋಗ ಸರ್. ಮೂರನೇ ಸಲಕ್ಕೆ ಗೆಳೆಯೋಕ್ಕಂತ ಮತ್ತೆ ಕಳೆವು ಅಂತೇಳಿ ಈ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಂತೀವಿ ಸರ್. ಹೇಗೆ ನಿಮ್ಮ ಊರಿನಲ್ಲಿ ಜನರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆ? ಇನ್ನೂ ಜನ ಇನ್ನೂ ಎಲ್ಲರೂ ನೋಂದಣಿ ಮಾಡ್ಕೊಂಡಿದ್ದಾರೆ ನಿಮ್ಮ ಕಲಮಲದಲ್ಲಿ? ನಿಜವಾಗಿ ಹೇಳಬೇಕಂದ್ರೆ ಆಲ್ಮೋಸ್ಟ್ ರೈತ ಸಂಪರ್ಕದಲ್ಲಿ ಎಲ್ಲರೂ ನೋಂದಣಿ ಮಾಡ್ಕೊಂಡ್ರೆ ಸರ್. ಇತ್ತೀಚಿನ ದಿನಗಳಲ್ಲಿ ಕೆಲವು ಅಕೌಂಟಿಗೆ ಬೀಳ್ತಾ ಇಲ್ಲ. ಆದರೂ ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ತಮ್ಮ ಆಧಾರ ಲಿಂಕ್ ಮಾಡಿಕೊಳ್ಳೋಕೆ ಸರ್. ಒಟ್ಟಾರೆ ಏನ್ ಅನಿಸ್ತದೆ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ? ಇದು ಒಂದು ದೊಡ್ಡ ಸಾಧನೆ ತನಕ ಸರ್. ಯಾಕಂದ್ರೆ ಇಂಡಿಯಾಕ್ಕೆ ಕೊಡಬೇಕಂದ್ರೆ ಎಲ್ಲಾ ರೈತರು ಬರ್ತಾರೆ. ಹಾ, ಎಲ್ಲಾ ರೈತರು ಬರ್ತಾರೆ, ಎಲ್ಲಾ ರೈತರಿಗೆ ಅನುಕೂಲ ಆಗ್ತಂತ ಒಂದು ಮಾತು ಇದು. ಕೇಂದ್ರ ಸರ್ಕಾರದ ಯೋಜನೆ ಇರೋದ್ರಿಂದ ಇದು ಭಾರತದಲ್ಲಿ ಇರತಕ್ಕಂತ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಎಲ್ಲಾ ರೈತರಿಗೆ ಬರ್ತಾ ಇದೆ. ಹೌದು ಸರ್, ತುಂಬಾ ಅನುಕೂಲ ಸರ್. ಇದೆಲ್ಲ ಸಣ್ಣ ರೈತರಿಗೆ ಮಾತ್ರ ತುಂಬಾ ಅನುಕೂಲ ರೀ. ಯಾಕಂದ್ರೆ ಟೈಮ್ ಸರಿಯಾಗಿ ಬರ್ತಲ್ರಿ, ಯಾಕಂದ್ರೆ ನಾವು ಇನ್ನೊಬ್ಬರು ಕೇಳಲ್ಲಿ ಅವಶ್ಯಕತೆ ಇರಂಗಿಲ್ಲ ಸರ್. ಈಗ ಬೇಕಾಗಿರಂಗಿಲ್ಲ ರೀ, ಯಾಕಂದ್ರೆ ನೇರವಾಗಿ ನಮ್ಮ ಖಾತೆಗೆ ಬರ್ತಾರ. ಅವಾಗೆಲ್ಲ ಹೋಗ್ಬೇಕು ಅಲ್ಲಿ ಇಲ್ಲಿ ತಗೋಬೇಕಂದ್ರೆ ಬಹಳ ತೊಂದರೆ ಸರ್. ಅದು ಒಳ್ಳೇದು, ಧನ್ಯವಾದ ಮಾಹಿತಿ ಹಂಚಿಕೊಂಡಿದ್ದೀವಿ. ಧನ್ಯವಾದಗಳು ಸರ್. ಕಲ್ಮಲ ಗ್ರಾಮದ ಕುಮಾರಸ್ವಾಮಿ ಅವರು, ಇವರು ಸಹ ರೈತರು, ಸಣ್ಣ ರೈತರು, ಬಹಳ ಕಷ್ಟಪಟ್ಟು ಒಕ್ಕಲತನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು, ಎಷ್ಟು ವರ್ಷದಿಂದ ಒಕ್ಕಲತನ ತಮ್ದು? 10 ವರ್ಷದಿಂದ ಮಾಡ್ತಿದ್ದೀನಿ ಸರ್. ಏನು ಬೆಳೆಗಳು, ಭೂಮಿ ಎಷ್ಟಿದೆ ನಿಮ್ದು? 7 ಎಕರೆ ಸರ್. 3 ಜನ ತಮ್ಮಿದೆ ಸರ್. ಆಧಾರ್ ಲಿಂಕ್ ಆಗಿದೆಯಾ ಅಕೌಂಟ್ಗೆ ಸರ್? ಆದ್ರೂ ಕೂಡ ಒಂದು ಕುಟುಂಬಕ್ಕೆ ಒಂದೇ ಆಗ್ತದೆ ಅಂತ ಹೇಳ್ತಾರೆ ಸರ್. ಹೆಂಗದೇನ್ ಸರ್ ಮುಂದಿನ ಒಂದು ಕುಟುಂಬದಲ್ಲಿ ಯಾರಾದ್ರೂ ಒಬ್ಬರಿಗೆ, ಮಗಗಿರ್ಬೋದು, ತಾಯಿಗಿರ್ಬೋದು, ತಂದೆಗಿರ್ಬೋದು, ಎಲ್ಲರಿಗೂ 2,000 ರೂಪಾಯಿ ಬರೋದಿಲ್ಲ? ಅದೇ ಸರ್, ನನ್ನ ಮಗಳದ್ದು 2 ಆಕತಿ ಸರ್. ಕೊಟ್ಟಗಳಿಂದ ಇಲ್ಲಿವರೆಗೆ 2 ಆಗಿದೆ ಸರ್. ಮಗಂದಾಗಲಿ ಇವತ್ತು ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಬಂತೇಳಿ ಬಂದಿದ್ದೆ ಸರ್. ಯಾಕಾಗಲ್ಲ ಅಂತ. ಈಗ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಬೇರೆ ಬೇರೆ ಆಗಿ ಒಂದೊಂದು ಕುಟುಂಬ ವಿಂಗಡಣೆ ಆಗಿದ್ರೆ, ಅಂಥವ್ರಿಗೆ ಮತ್ತೆ ಅದು ಭೂಮಿ ಎಲ್ಲ ವಿಂಗಡಣೆ ಆಗಿ ಅವ್ರ ಖಾತೆಗೆ ಇತ್ತಪ್ಪ ಅಂತಂದ್ರೆ ಆಗುವ ಸಾಧ್ಯತೆಗಳು ಇರ್ತವೆ. ಹಾಗೆ ಸರ್, ನಮ್ಮ ಅಣ್ಣ ತಮ್ಮದ ಭೂಮಿ ಬೇರೆ ಬೇರೆ ಇದಾವೆ ಸರ್. ಬರ್ಬೋದು ಸರ್, ನಾನು ಅದನ್ನ ಕೇಳಿಲ್ಲ ಸರ್, ಬಟ್ ಬಂದಿರ್ಬೋದು ಸರ್. ಈಗ ನಿಮ್ಮ ಮಗಳ ಖಾತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೆ 2,000 ರೂಪಾಯಿ ದುಡ್ಡು? ಕಂಟಿನ್ಯೂ 2 ಆಕತ್ತೆ ಸರ್. ಹೇಗೆ ಯೋಜನೆ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ಮಾಡ್ಕೋಬೇಕು ನಾನು ಹೋಗ್ಬೇಕಂತ? ಆನ್ಲೈನ್ಗೆ ನೋಡ್ಕೊಂತೇಳಿ ಸರ್, ಹಂಗಾಗಿ ಸ್ವಲ್ಪ ನಾವುಗಳು ಓದ್ಕೊಂಡಿದ್ವಿ, ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇದೆ, ಹಂಗಾಗಿ ಇದು ಮಾಡ್ಕೊಂತೀವಿ ಸರ್. 2,000 ರೂಪಾಯಿ ಭಾಳಷ್ಟು ಹೇಳೋದು ಏನ್ರಿ, 2,000 ರೂಪಾಯಿ ಎದಕ್ಕೆ ಸಾಲ ನಮ್ಗಂತಕ್ಕಂಥದ್ದು? ಇನ್ನು ಎಷ್ಟು ಜನಕ್ಕೆ ಅಂತ 2,000 ಕೊಡ್ಬೇಕಲ್ಲ ಸರ್? 1,000 ಕೋಟಿ ಜನಕ್ಕೆ 6,000, ಇದೊಂದು ರಾಜ್ಯ ಸರ್ಕಾರದ 4,000, 10,000 ಆಗ್ತಲ್ಲ ಸರ್. ಎಷ್ಟು ಜನಕ್ಕೆ ಅಂತ ಕೊಡಕ್ಕೆ ಆಗ್ತದೆ ಸರ್? ಆದ್ರೂ ಒಂದೊಂದು ಸಲ ಅನುಕೂಲಕ್ಕೆ ಆಗ್ತದೆ ಸರ್. ನಮ್ಗೆ ಗೊಬ್ಬರ ಗಿಬ್ಬರ ಬೇಕಂದಾಗ ಬಿತ್ತನ ಬೀಜ ಅನುಕೂಲ ಆಗ್ತದೆ ಸರ್. ಅನುಕೂಲ ನೀವು ದುಡ್ಡು ಒಮ್ಮೆ ತಕೊಂಡ್ಬಿಡ್ತೀರಾ ಒಂದು ವರ್ಷದಲ್ಲಿ ಅಥವಾ ಆಗಾಗ 2,000 ತಗೋತಾರೆ? ಅನುಕೂಲ ಆದಾಗ ತಕ್ಕಂತ ಸರ್, ಕಂಟಿನ್ಯೂ ಅಂತ ಅದು ಯೂಸ್ ಮಾಡೋಂಗಿಲ್ಲ ಸರ್. ನಮ್ಗೆ ಬೇಕಂದಾಗ ಎಲ್ಲಿ ಸಿಗಲಿಲ್ಲ ಅಂದಾಗ ಮಕ್ಕಳ ಖಾತೆಯಿಂದ ನಾವು ಡ್ರಾ ಮಾಡ್ಕೊಂತೀವಿ ಸರ್. ಹೇಗೆ ಕುಮಾರಸ್ವಾಮಿ ಅವರು, ಹೇಗಾಗಿದೆ ಕಲ್ಮಲ ಭಾಗದಲ್ಲೆಲ್ಲ ಮಳೆ? ಇನ್ನೊಂದು ಸಲ ಆಗೋಗಿತ್ತು ಸರ್, ಆಗಿಲ್ಲ. ಅದು ಅಂತೂ ತೂಫಾನ್ ಬಂದಿಗೆ ಸಾಗಿತ್ತು ಸರ್ ಮಳೆ. ಆದ್ರೆ ಆಕ್ಚುಲಿ ಮಳೆ ಇನ್ನೊಂದು ಸಲ ಆದ್ರೆ ಮುಂದೆ ಅರ್ಗೋ ಬಿತ್ತೋ ಇವು ನಡೀತೇವೆ ಸರ್. ಇನ್ನು ಸ್ವಲ್ಪ ಮಳೆ ಆಗ್ಬೇಕು ಸರ್. ಯೋಜನೆ ಬಗ್ಗೆ ಮತ್ತೆ ಏನಾದರೂ ಅದ್ರ ಬಗ್ಗೆ ಕಂಪ್ಲೇಂಟ್ಸು ಏನಾದ್ರೂ ನಿಮ್ಮಲ್ಲಿ? ನಮ್ಮಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಸರ್. ಅದನ್ನು ನನ್ನ ಮಗಂದ ಯಾಕೆ ಬಂದಿಲ್ಲ ಅಂತ ಕೇಳುವಂತ ಒಂದಿತ್ತು, ಮತ್ತು ಕುಟುಂಬಕ್ಕೆ ಒಂದೇ ಅಂದಮೇಲೆ ಏನು ಮಾತಾಡೋಕ್ಕಿಲ್ಲ ಸರ್. ಅದು ಒಳ್ಳೆಯದು, ಧನ್ಯವಾದ. ಥ್ಯಾಂಕ್ ಯು ಸರ್. ಕಲ್ಮಲ ಗ್ರಾಮದ ಬಸವರಾಜ್ ಪೂಜಾರಿ ಅವರು, ಇವರು ಸಹ ಸಾಕಷ್ಟು ವರ್ಷದಿಂದ ಒಕ್ಕಲತನ ಮಾಡ್ತಾ ಇದ್ದಾರೆ, ಕೃಷಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಬಸವರಾಜ್ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನು ಪಡ್ಕೋತಾ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಅವರ ಅನಿಸಿಕೆಯನ್ನು. ಬಸವರಾಜ್ ಅವರು ಏನು ಹೇಳ್ತಾರೆ ಯೋಜನೆ ಬಗ್ಗೆ? ಯೋಜನೆನೂ ಒಳ್ಳೆಯ ಯೋಜನೆ ಆದ್ರೆ ಸರ್, ಕೆಲವು ಮಂದಿಗೆ ಬಂದವು ಸರ್, ಕೆಲವು ಮಂದಿಗೆ ಬಂದಿಲ್ಲ. ಅವನ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಏನು ಸರ್, ಕಿಶೋನ ಅದ ಅಂದ್ರೆ ರೈತರಿಗೆ ಒಳ್ಳೆ ಯೋಜನೆ ಸರ್. ನೀವು ನೋಂದಾವಣೆ ಆಗಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆಯಾ ದುಡ್ಡು? ನಮ್ಮ ಖಾತೆಗೆ ಜಮಾ ಆಗ್ತದೆ ಸರ್. ಈಗ ನಾವು ಡಿವೈಡ್ ಆಗಿ ಸರ್, ಮಕ್ಕಳು 3 ಮಕ್ಕಳು 6 ಡಿವೈಡ್ ಆಗ್ಯದ. ಇಬ್ಬರಿಗೆ ಬಂದದ ಸರ್, ಇನ್ನೊಬ್ಬತ್ತಿಗೆ ಬಂದಿಲ್ಲ. ಅದು ಕೊಟ್ಟಿವಿ ಸರ್, ಮತ್ತೆ ಆಧಾರ್ ಕಾರ್ಡ್ ಅವೆಲ್ಲ ಕೃಷಿ ಇಲಾಖೆ ಇವ್ರಿಗೆ ಕೊಟ್ಟಿವಿ ರೀ. ಅವ್ರು ಕಳಿಸಿರೋ ಇಲ್ಲ, ಇನ್ನು ಬಂದಿಲ್ಲ ಸರ್. ಇದು 2,000 ರೂಪಾಯಿ ಅಂದರೆ ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ 6,000 ಕೊಡುತ್ತೆ, ರಾಜ್ಯ ಸರ್ಕಾರ ಮತ್ತೆ ನಿಮಗೆ 4,000 ರೂಪಾಯಿ ಕೊಡುತ್ತೆ, 10,000 ರೂಪಾಯಿ ಒಂದು ನಿಮ್ಮ ಖಾತೆಗೆ ಬರುತ್ತೆ ಪ್ರತಿ ವರ್ಷ. ರಾಜ್ಯ ಸರ್ಕಾರದೇನು ಇನ್ನು ಬಂದಿಲ್ಲ ಸರ್, ಕೇಂದ್ರ ಸರ್ಕಾರದ್ದು. ಈಗ 2 ಆಯ್ತು ಸರ್ ನಾವು ತೊಗೊಂಬೇಕಾಯ್ತೀವಿ ಸರ್. ಅದು ಕಂಪಲ್ಸರಿ ಆಗ್ತಾರೆ ಸರ್. ನಿಮ್ಮ ಒಂದು ಗ್ರಾಮದಲ್ಲಿ ಕಲ್ಮಲದಲ್ಲಿ ಹೇಗೆ ಎಲ್ಲ 100 ಜನ ರೈತರು, ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ, ಯಾರಿಗೆ 5 ಭೂಮಿ ಕಡಿಮೆ ಇದೆ ಅಂತವ್ರಿಗೆಲ್ಲ ನೋಂದಾವಣೆ ಮಾಡ್ಕೊಂಡು ಲಾಭ ಪಡ್ಕೋತಾ ಇದ್ದಾರೆ ಎಲ್ಲರೂ? 5 ಒಳಗೆ ಇದ್ದವರಿಗೆ ಸರ್ ನೋಂದಣಿ ಮಾಡಿ ಪಡ್ಕೋತಾರೆ ಸರ್. ಏನು ಗೌರ್ಮೆಂಟ್ಲಿಂದ ಸಬ್ಸಿಡಿ ಏನು ಬರ್ತಾವ ಅವೆಲ್ಲ, ಟ್ರ್ಯಾಕ್ಟರ್ ಉಳುಮೆ ಆಗಲಿ, ಎತ್ತಿನ ಉಳುಮೆ ಆಗಲಿ ಪಡ್ಕೋತಾರೆ ಸರ್. ಯೋಜನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯೋಜನೆ ಏನು ಅನಿಸುತ್ತೆ ನಿಮಗೆ, ಇನ್ನೂ ಹಣ ದುಡ್ಡು ಜಾಸ್ತಿ ಮಾಡ್ಬೇಕಂತಂತೀರಾ? ಯಾಕಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷದಲ್ಲಿ 6,000 ರೂಪಾಯಿ ಅವರ ಖಾತೆಗೆ ಹಾಕ್ತಕ್ಕಂಥ ಕೆಲಸ ಅತಿ ಸಾಮಾನ್ಯ ಕೆಲಸ ಅಲ್ಲ, ಇದು ಅತಿ ದೊಡ್ಡವಾದಂಥ ಕೆಲಸ ಅಂತ ಹೇಳ್ಬೋದು. ನೀವು ಏನಂತೀರಿ ಇದಕ್ಕೆಲ್ಲ? ರೈತರಿಗೇನು ದೊಡ್ಡ ಅಮೌಂಟ್ ಆಗೋದಿಲ್ಲ ಸರ್, ಬೆಳೆದು ಇದೇನು ರೇಟ್ ಇದೆ ಸಿಕ್ಕರೆ ಸಾಕು ಸರ್. ಇದು ಬೆಳೆ ರೇಟ್ ಏನಿಲ್ಲಲ್ಲ ಸರ್. ಈಗ ಕವಳೆಗೆ 1,700 ರೂಪಾಯಿಗೆ ಕಾಟ ತಗತ್ತಾರೆ ಸರ್. ಡಿ ಎ ಪಿ ರೇಟು, ಎಣ್ಣೆ ರೇಟು ಎಲ್ಲ ಜಂಪ್ ಆಗಿದೆ ಸರ್. ಜಿ ಎಸ್ ಟಿ ಬಂದು ಎಲ್ಲ ರೈತರಲ್ಲಿ ತಗೋತಾರೆ ಜಿ ಎಸ್ ಟಿ. ಎಣ್ಣೆದು ಗೊಬ್ಬರದ್ದೆಲ್ಲ ಜಿ ಎಸ್ ಟಿ ಅವು ವಾಪಸ್ ಆಗ್ತವೆ ಅಂತ ಅಂತಾರೆ ಸರ್. ಯಾರು ರೈತರ ಅಮೌಂಟಿಗೆ ವಾಪಸ್ ಬಂದಿಲ್ಲ ಇನ್ನೂ ಇದುವರೆಗೆ. ಅಂದರೆ ಒಳ್ಳೆ ಬೆಲೆ ಸಿಗಬೇಕಾಗಿದೆ ರೈತರಿಗೆ, ಒಳ್ಳೆ ಬೆಲೆ ಕೊಟ್ಟರೆ ರೈತರು ಏನು ಆಸೆ ಪಡೋದಿಲ್ಲ ಅದಕ್ಕೂ. ಯಾವುದಕ್ಕೆ ಆಸೆ ಪಡೋಂಗಿಲ್ಲ ರೀ, ಒಳ್ಳೆ ರೇಟ್ ಸಿಗ್ಬೇಕು ಸರ್. ಈ ವರ್ಷ 10 ರೇಟ್ ಹಂಗದ, ಹಂಗೆ ತೊಗರಿ ರೇಟನ್ನು 6,000-7,000 ತನಕ ಇದ್ದರೆ ಚಲೋ ಸರ್. ಯಾಕಂದ್ರೆ ಎಲ್ಲ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಏರ್ಯದ ಸರ್, ಲೇಬರ್ ಚಾರ್ಜಿನೂ ಏರ್ಯದ ಸರ್. ಹಂಗಾಗಿ ಕಡಲೆ ರೇಟು ಏನ್ರಿ ಇವೆಲ್ಲ ಹತ್ತಿಗೆಲ್ಲ ರೇಟ್ ಬಂತು ಸಲ 12,000 ಹೋಯ್ತು, ಅದೇ ರೀತಿ ತೊಗರಿಗೂ ರೇಟ್ ಬರಬೇಕಾಗಿತ್ತು. ಹ್ಞೂ ಬರ್ಬೇಕಾಗಿತ್ತು ಸರ್. ತೊಗರಿಗೆ ರೇಟು 8,000 ಮೇಲೆ ಇರ್ಬೇಕು ಸರ್ ತೊಗರಿ ರೇಟಿಗೆ. ಅವು ಇಳುವರಿ ಕಡಿಮೆ ಬರಕತ್ತೇವೆ ಸರ್. ಅವಾಗ 6-7 ಕ್ವಿಂಟಲ್ ಬರ್ತದೆ ಸರ್, 3 ಕ್ವಿಂಟಲ್ ಬರ್ತಾವೆ, 3-4 ಕ್ವಿಂಟಲ್ ಒಂದು ವರ್ಷದಾಗ. ಅದು ಖರ್ಚು ವೆಚ್ಚ ಉಳಿಮೆ ಹೋಗ ಹೊಡೆದದ್ದು ಎಣ್ಣೆ ಹೊಡೆದದ್ದು ತೆಗೆದ್ರೆ ಏನು ಉಳಿಯಂಗಿಲ್ಲ ಸರ್ ರೈತರಿಗೆ. ಒಳ್ಳೆ ಬೆಲೆ ಸಿಕ್ಕರೆ ರೈತರು ಭಾಳ ಖುಷಿಯಾಗಿರ್ತಾರೆ. ಹಾಂ ಒಳ್ಳೆ ಬೆಲೆ ಸಿಕ್ಕರೆ ಖುಷಿಯಾಗಿರ್ತಾರೆ ಸರ್. ಇನ್ನೊಬ್ಬ ರೈತರು ತಿರುಪತಿ ಅಂತೇಳಿ, ಇವರು ಗೋಣಾಳ ಗ್ರಾಮದ ರೈತರು, ಪಿ ಎಂ ಕಿಸಾನ್ ಯೋಜನೆ ಲಾಭವನ್ನು ಪಡ್ಕೋತಾ ಇದ್ದಾರೆ. ತಿರುಪತಿ ಅವರೇ ಏನು ಬೆಳೆಗಳನ್ನು ಬೆಳೀತಾ ಇದ್ದಿರ್ತಾವೆ? ತೊಗರಿ, ಹತ್ತಿ, ಜೋಳ. ಈ ಸಲ ಮಳೆ ಅದು ಹೇಗಾಯ್ತು ನಿಮ್ಮಲ್ಲಿ? ಹೋದ ಸಲ ಪರವಾಗಿಲ್ಲ ಸರ್, ಉತ್ತಮ ಆಗಿದೆ. ಮತ್ತೆ ಈಗ ಮುಂದಿನ ಹೆಂಗಾದಂತ ಮತ್ತೆ ಈಗ ಮಳೆ ಆಗಿದೆ ಸದ್ಯ? ಸದ್ಯ ಆಗಿದೆ ಸರ್, ಒಂದು ವಾರ ತೆಳಗ ಪರವಾಗಿಲ್ಲ. ಏನೇನು ಕೆಲಸ ನಡೆದಿದ್ದಾವೆ ಈಗ ರೈತರು? ಟಿಲ್ಲರು, ಕುಂಟೆ, ಕಟ್ಟಿಗೆ ಹರ್ಸವು, ಅವು ಇವೆಲ್ಲ ಅಷ್ಟು ಕೆಲಸ ನಡೆದ ಸರ್. ಅಂದ್ರೆ ಇನ್ನೂ ಬಿತ್ತಕ್ಕಂತ ಹಸಿ ಮಳೆ ಆಗಿಲ್ಲ ನಿಮ್ಮಲ್ಲಿ ಸರ್? ಇನ್ನ ಬಿತ್ತಕ್ಕಂಥದ್ದು ಮಳೆ ಏನಾಗಿಲ್ಲ. ಮಿರ್ಗ ಅದ್ರಾಗ ಚಲೋ ಬಂದ್ರೆ ನಮಗ. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ, ಅಂದ್ರೆ ರೈತರ ಖಾತೆಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಾಕ್ತಕ್ಕಂಥದ್ದು, ಹೇಗೆ ಇದು ಲಾಭ ಪಡಿತಾ ಇದ್ದಿರ್ತಾವೆ ಸರ್? ಪರವಾಗಿಲ್ಲ ಸರ್, ಮತ್ತೆ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೆ 6,000 ರೂಪಾಯಿ ಅದ್ರ ಬರೋದ್ರಿಂದ ಲಾಭ ಸರ್. 6,000 ರೂಪಾಯಿ ಅಂದ್ರೆ ಪುಷೇಟ್ ಬರೋದಲ್ರಿ. ಏನು 6,000 ಬರ್ತ ಪ್ರತಿ ವರ್ಷ ಬರ್ತ ಸರ್, ನಮ್ಗಂತ ಬಂದವ ಸರ್. ಎಷ್ಟು ವರ್ಷದಿಂದ ಪಡಿತಾ ಇದ್ದಿರ್ತಾವ? 3-4 ವರ್ಷದಿಂದ ಬರಕತ್ತೆ ಸರ್. ದುಡ್ಡನ್ನ 2,000 ರೂಪಾಯಿ ಒಮ್ಮೆ ತಕೊಂಡ್ಬಿಡ್ತೀರ ಅಥವಾ 6,000 ರೂಪಾಯಿ ಆದ್ಮೇಲೆ ಒಂದ್ ವರ್ಷ ಆದ್ಮೇಲೆ ತಕೋತೀರಾ, ಹೇಗೆ ನೀವು? ನಮ್ಮ ಅನುಕೂಲ ಯಾವಾಗ ಸ್ವಲ್ಪ ತ್ರಾಸ ಇದ್ದಾಗ ನಾವು ತಕ್ಕೊಂಡು ಅದನ್ನು ಬಳಸಿ. ಅಂದ್ರೆ ಇದು ಯಾರು ನಿಮಗೆ ಮಧ್ಯವರ್ತಿಗಳು ಏನಿಲ್ಲ, ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ ದುಡ್ಡು? ಖಾತೆಗೆ ಬಂದ್ಬಿಡ್ತು ಸರ್, ಏನು ಯಾರ್ದು ಏನಿಲ್ಲ, ಯಾರು ಕೇಳೋದಿಲ್ಲ ಏನಿಲ್ಲ ಸರ್. ನಿಮ್ಮ ಗೋಣಾಳ ಗ್ರಾಮದಲ್ಲಿ ರೈತರು, ಸಣ್ಣ ರೈತರು, ಅತಿ ಸಣ್ಣ ಎಲ್ಲ ರೈತರಿಗೂ ಇದು ಯೋಜನೆ ಪಡ್ಕೊತಾ ಇದ್ದಾರೆ? ಎಲ್ಲರಿಗೂ ಬರ್ತಾವ ಸರ್, ಬಹಳಷ್ಟು ಜನಕ್ಕೆ ಬರ್ತಾವ ಸರ್. ನೀವೆಲ್ಲ ನಿಮ್ಮ ಅಕೌಂಟಿಗೆ ಆಧಾರ್ ಲಿಂಕ್ ಎಲ್ಲ ಮಾಡ್ಕೊಂಡಿರಿ? ಎಲ್ಲ ಆಧಾರ್ ಲಿಂಕ್ ಸರ್, ಪ್ಯಾನ್ ಕಾರ್ಡ್ ಅದ, ಎಲ್ಲಷ್ಟು ರೀತಿಯಿಂದ ಅನುಕೂಲ ಸರ್. ಮತ್ತೆ ಹಳ್ಳಿಯಲ್ಲಿ ಇನ್ನೂ ಜನ ಕೆಲವೊಂದಿಷ್ಟು ನಮ್ಮ ಖಾತೆಗೆ ಬಂದಿಲ್ಲ ದುಡ್ಡು ಹಾಗೆ ಈಗ ಅಂತಿರ್ತಾರೆ, ಅಂದ್ರೆ ಅವ್ರದ್ದು ಆಧಾರದ್ದು ಲಿಂಕ್ ಆಗಿರಂಗಿಲ್ಲ, ಸರಿಯಾದ ನಂಬರ್ ಕೊಟ್ಟಿರಂಗಿಲ್ಲ. ಅವು ಏನನ್ನ ಒಂದು ಸ್ವಲ್ಪ ಪರ್ಪಟ್ ಇರ್ಬೋದು ಸರ್, ನಂಬರ್ ಆಗಲಿ, ಆಧಾರ್ ಕಾರ್ಡ್ ನಂಬರ್ ಆಗಲಿ, ಪ್ಯಾನ್ ಕಾರ್ಡ್ ನಂಬರ್ ಆಗಲಿ, ಖಾತೆದು ಏನನ್ನ ಚೇಂಜ್ ಇರ್ಬೋದು ಸರ್. ಭೂಮಿ ಏನೇನಿದೆ ನಿಮ್ದು, ಏನು ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಇಲ್ಲ ಸರ್, ಪ್ರತಿ ವರ್ಷ ನಮ್ದು ಹತ್ತಿ, ಜೋಳನೇ, ತೊಗರಿ. ಇಲ್ಲ ಇಲ್ಲ ಸರ್, ಒಣ ಬೇಸಾಯ ಮಳೆ ಬಂದ್ರೆ ಬೆಳೆ, ಇಲ್ಲಂದ್ರೆ ಏನಿಲ್ಲ ಸರ್. ಏನು ಕೊನೆಯದಾಗಿ ಏನು ಹೇಳ್ತೀರಿ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ? ಪರವಾಗಿಲ್ಲ ಸರ್, ಬೆಸ್ಟ್ ಅಂತ ಹೇಳಕ್ ಚಲೋ ಸರ್. ನೋಡಿ, ಒಳ್ಳೆಯ ಒಂದು ಯೋಜನೆ, ಲಾಭ ಸಾಕಷ್ಟು ಜನ ರೈತರು ಪಡಿತಾ ಇದ್ದಾರೆ. ಯಾರು ಪಡ್ಕೊಂಡಿಲ್ಲ, ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ಬೇಕಂತ ಹೇಳೋಣ. ಅಲ್ಲ, ಇನ್ನೂ ಮಾಡ್ಕೋಬಹುದು, ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಯಾವಾಗಾದ್ರೂ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಅನ್ನ. ಆಮೇಲೆ ಈಗ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು, ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಯೋಜನೆ ಅನುಷ್ಠಾನ ಆಗ್ತಾ ಇದೆ, ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿದೆ, ಇನ್ನೂ ಎಷ್ಟು ಆಗಬೇಕು ಅಂತಕ್ಕಂಥ ವಿಚಾರ, ಜೊತೆಗೆ KYC ಅಂತ ಹೇಳ್ತೀವಿ ನಾವು. KYC ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ದಾಖಲೆಯನ್ನ ಸರಿಪಡಿಸೋದು, ಸರಿಪಡಿಸ್ಕೋಬೇಕು, ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೋಬೇಕು ಅಕೌಂಟ್ಗಳಿಗೆ. ಇದು ಸಹ ಆಗಬೇಕಾಗಿದೆ. ಇದ್ರ ಬಗ್ಗೆ ಸಹ ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂಥ ಬಾಬು ಬಳಗಾಣೂರ್ ಅವರು ಸಹ ಕೆಲವೊಂದಿಷ್ಟು ವಿಚಾರವನ್ನ ಹಂಚಿಕೊಂಡಿದ್ದಾರೆ, ಅದನ್ನು ಸಹ ಈಗ ನಾವು ಕೇಳೋಣ. ರಾಯಚೂರು ಜಿಲ್ಲೆಯಲ್ಲಿ ಪಿ ಎಂ ಕಿಸಾನ್ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಜೊತೆಗೆ ಫಲಾನುಭವಿಗಳಿರ್ಬೋದು, ಕೃಷಿ ಇಲಾಖೆಯ ಪಾತ್ರ ಈ ಒಂದು ಯೋಜನೆಯಲ್ಲಿ ಏನಿದೆ ಅಂತಕ್ಕಂಥ ವಿಚಾರವನ್ನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಆರ್ ದೇವಿಕಾ ಇವರು ತಮ್ಮ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಈ ಯೋಜನೆಯು ಫೆಬ್ರವರಿ 1, 2019 ಕೇಂದ್ರದ ಮಧ್ಯಂತರ ಬಜೆಟ್ನ ಸಂದರ್ಭದಲ್ಲಿ ಘೋಷಣೆ ಆಯಿತು. ಇದನ್ನು ಪಿಯೂಷ್ ಗೋಯಲ್ ಅವರು ಘೋಷಣೆ ಮಾಡಿರ್ತಾರೆ. ಇದು ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಇದರಲ್ಲಿ 120 ಮಿಲಿಯನ್ ರೈತರೇನಿದ್ದಾರೆ, 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನನ್ನು ಹೊಂದಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕನಿಷ್ಠ ಆದಾಯವನ್ನು ಬೆಂಬಲವಾಗಿ ಮಾಡಲಿಕ್ಕೋಸ್ಕರ ವರ್ಷಕ್ಕೆ 6,000 ಅವರಿಗೆ ನೇರವಾಗಿ ಅವರ ಖಾತೆಗಳಿಗೆ ಇದನ್ನು ಪಾವತಿಸಲಾಗ್ತಾ ಇದೆ. ವರ್ಷಕ್ಕೆ ಇದರಲ್ಲಿ ಅರ್ಹರಾದಂಥ ರೈತರಿಗೆ 3 ಕಂತುಗಳಲ್ಲಿ ಪಾವತಿಸಲಾಗ್ತಾ ಇದೆ. ವರ್ಷದಲ್ಲಿ ಅವರು 6,000 ಹಾಗೆ 2,000 ರೂಗಳನ್ನು ಅವರ ಖಾತೆಗೆ ನೇರವಾಗಿ ನಗದು ವರ್ಗಾವಣೆ ಮುಖಾಂತರ ಪಾವತಿಸಲಾಗ್ತಾ ಇದೆ. ಹಾಗೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ 10 ಕಂತುಗಳನ್ನ ನಾವು ನಮ್ಮ ಜಿಲ್ಲೆಯ ರೈತರುಗಳಿಗೆ ನೀಡಿದ್ದೇವೆ. ಅದರಲ್ಲಿ ಕೇಂದ್ರ ಸರ್ಕಾರದಿಂದ 365.14 ಕೋಟಿಯನ್ನು, ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ 75.55 ಕೋಟಿ ರೂಗಳು, ಒಟ್ಟಾರೆ 440.69 ಕೋಟಿ ರೂಪಾಯಿಗಳನ್ನು ನಮ್ಮ ಎಲ್ಲ ಫಲಾನುಭವಿ ಅಂದರೆ 229,510 ಫಲಾನುಭವಿಗಳಿಗೆ ಅವರ ಖಾತೆಗೆ ನೇರವಾಗಿ ಈಗಾಗಲೇ ಜಮೆ ಆಗಿರುತ್ತೆ. ಇಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸ್ವತಂತ್ರ ಸುವರ್ಣ ಮಹೋತ್ಸವದಲ್ಲಿ 11ನೇ ಕಂತನ್ನು ಪ್ರಧಾನಮಂತ್ರಿಯವರು ಈ ದಿನ ಬಿಡುಗಡೆ ಮಾಡಿರ್ತಾರೆ. ಈಗ ಆಲ್ರೆಡಿ ನಮ್ಮಲ್ಲಿ 262,000 ರೈತರು ಇದ್ದಾರೆ ಅಂತ. ನಮ್ಮ ಇಲಾಖೆಯಿಂದ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಇಲ್ಲಾಂದ್ರೆ ಪಶುಸಂಗೋಪನೆ ಇಲಾಖೆಯಿಂದ ಆಗಿರ್ಬೋದು, ಯಾರು FIDಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ ರೈತರಿಗೆಲ್ಲ ಈಗ ಆಲ್ರೆಡಿ ನಾವು ಕಿಸಾನ್ ಸಮ್ಮಾನ್ ಯೋಜನೆ ಬೆನಿಫಿಟ್ ದೊರೆತಿದೆ. ಇನ್ನ ನಮ್ಮಲ್ಲಿ 262,000 ರೈತರಿದ್ದಾರೆ, ಅಂದ್ರೆ ಇನ್ನ 40,000 ರೈತರು ಅಷ್ಟೇ ನಾವು ಈ ಯೋಜನೆ ಅಡಿ ತರಬೇಕಾಗಿರೋದ್ರಿಂದ ಎಲ್ಲಾ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಅವರ FIDಗಳನ್ನ ಕ್ರಿಯೇಟ್ ಮಾಡಿದ್ರೆ ಅಂತವುಗಳನ್ನ ಯಾರು ಅರ್ಹರಾಗಿರ್ತಾರೆ ಅವರಿಗೆ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸೌಲಭ್ಯನ ಪಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಹಾಗೆ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ FID ಕ್ರಿಯೇಟ್ ಮಾಡಲಿಕ್ಕೆ ಅಂತಾನೆ ಪಹಣಿ ಮತ್ತೆ ಆಧಾರ್ ನಂಬರ್, ಅವರ ಅಕೌಂಟ್ ನಂಬರ್, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸೇರಿದವರಾಗಿದ್ದರೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಸಹ ತಂದು ಅವರು FIDಯನ್ನ ಕ್ರಿಯೇಟ್ ಮಾಡಿ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆನ ನಮ್ಮ ರಾಯಚೂರು ಜಿಲ್ಲೆ ಎಲ್ಲಾ ರೈತರು ಸಹ ಇದರ ಸದುಪಯೋಗ ಮಾಡಿಕೊಳ್ಬೇಕು. ಹಾಗೆ ಯಾವ ಕಾರಣಕ್ಕೋಸ್ಕರ ಈ ಪ್ರಧಾನಮಂತ್ರಿಯವರು ಈ ನೇರವಾಗಿ ಅವರ ಖಾತೆಗೆ ಜಮಾ ಮಾಡ್ತಿದ್ದಾರೆ ಅದರದ್ದು ಅಂದ್ರೆ ನಮ್ಮಲ್ಲಿ ಜಮೀನಿಗೆ ಬೇಕಾದಂತ ಉತ್ತಮವಾದ ಪರಿಕರಣ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಇಳುವರಿ ಪಡೆಯಲು ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ಅದಕ್ಕೋಸ್ಕರ ಆ ಸೌಲಭ್ಯವನ್ನ ಎಲ್ಲಾ ರೈತರು ಸದುಪಯೋಗ ಮಾಡ್ಕೊಳ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಬಾಬು ಬಳಗನೂರು, ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಾಯಚೂರು. ಈಗ ಪ್ರಮುಖವಾಗಿ PM ಕಿಸಾನ್ ಸಮ್ಮಾನ ಯೋಜನೆ ಅಂದ್ರೆ ರೈತರಿಗೆ 3 ಕಂತಿನಂತೆ 2,000, 2,000, 2,000 ಒಟ್ಟಿಗೆ 6,000 ರೈತರಿಗೆ ಜಮಾ ಆಗುತ್ತದೆ. ಅದರಲ್ಲಿ ನೋಂದಣಿ ಮಾಡ್ಕೋಬೇಕಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿ ಅವರು ಆಧಾರ್ ಕಾರ್ಡು ಪಾಸ್ಬುಕ್ ಆಮೇಲೆ ಕಾಗದ ಪತ್ರ ಕೊಟ್ಟರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂತಾರ. ಹೆಚ್ಚಾಗಿ ಒಂದೊಂದ್ಸಲ ಕಂಪ್ಲೇಂಟ್ ಬರ್ತಾವ ನಮ್ಮ ಕಡೆ ಏನಂದ್ರೆ ಜಮಾ ಆಗಿಲ್ಲ ಅಂತೇಳಿ. ಜಮಾ ಆಗೋದಕ್ಕೆ ಕಾರಣ ಅಂದರೆ ಅವ್ರ ಅಕೌಂಟ್ ಇನ್ಆಪರೇಟಿವ್ ಇರ್ಬೋದು ಅಥವಾ ಅವ್ರ ಅಕೌಂಟ್ಗೆ KYC ಮಾಡದೇ ಇರ್ಬೋದು, ಆಮೇಲೆ ಅವ್ರ ಅಕೌಂಟ್ಗೆ ಆಧಾರ್ ಕಾರ್ಡ್ ಫೀಡಿಂಗ್ ಇದೇ ಇರ್ಬೋದು. ಅದಕ್ಕಾಗಿ ರೈತರಿಗೆ ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ರೈತರು ತಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಡ್ತೇವೆ. ಈಗ KYC ಅಂದ್ರೆ ಏನು ಹೇಳಿ ಸ್ವಲ್ಪ? KYC ಅಂತ ಹೇಳ್ತಾರೆ, KYC ಆಗಿಲ್ಲ ನಿಮ್ದು, KYC ಆಗಿಲ್ಲ ಅಂತೇಳಿ, ಏನು ಸ್ವಲ್ಪ ವಿವರ ಕೊಡಿ ಅದಕ್ಕೆ. KYC ಅಂದ್ರೆ ಏನು? ನೋ ಯುವರ್ ಕಸ್ಟಮರ್ ಅಂತೇಳಿ. ರೈತರು ಆಗಲಿ ಅಕೌಂಟ್ ಹೋಲ್ಡರ್ ಆಗಲಿ ನೋ ಯುವರ್ ಕಸ್ಟಮರ್ ಅಂದ್ರೆ ತಮ್ದು ID ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಬ್ಯಾಂಕಿಗೆ ಕೊಟ್ರೆ. ಐಡಿ ಪ್ರೂಫ್ ಅಂದ್ರೆ ಏನು? ತಮ್ದು ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಐಡಿ ಕಾರ್ಡ್ ನಲ್ಲಿ ಬರ್ತಾವ ಅವ್ರ ಕಸ್ಟಮರ್ ಐಡೆಂಟಿಫಿಕೇಶನ್ ಮಾಡೋದು. ಇನ್ನೊಂದು ಅಡ್ರೆಸ್ ಪ್ರೂಫ್ ಅಂದ್ರೆ ಅವ್ರದ್ದು ಕರೆಂಟ್ ಬಿಲ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ನಲ್ಲಿ ಕೂಡ ಅವ್ರ ಅಡ್ರೆಸ್ ಇರ್ತದೆ, ಇವೆಲ್ಲ ಕೊಟ್ಟು ಅವರು ಅಪ್ಡೇಟ್ ಮಾಡಿಸ್ಬೇಕಂತೇಳಿ ಕೇಳ್ಕೊಂತೀವಿ. ಅಂದ್ರೆ ಅವರ ಖಾತೆ ಮತ್ತು ಅವರ ಆಧಾರ್ ಒಂದು ಸಂಖ್ಯೆ ಜೋಡಣೆ ಆಗಿರ್ಬೇಕು. ಕಂಪಲ್ಸರಿ ಜೋಡಣೆ ಆಗಿದ್ರೇನೆ ಈಗ ಪ್ರತಿಯೊಂದು ಗೌರ್ಮೆಂಟ್ ಲಿಂದ ಬರೋ ಅಮೌಂಟ್ ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ಆಗ್ಲಿ ನರೇಗಾ ವರ್ಕರ್ಸ್ ಆಗ್ಲಿ ಯಾವುದೇ ಗೌರ್ಮೆಂಟ್ ಲಿಂದ ಅಮೌಂಟ್ ಬರಬೇಕಂದ್ರೆ ಈಗ ಆಧಾರ್ ಕಾರ್ಡ್ ಕಂಪಲ್ಸರಿ ಸೀಡ್ ಮಾಡಿರ್ಬೇಕು. ಈಗ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಏನು ಫಲಾನುಭವಿಗಳಿದ್ದಾರೆ ಅವರಿಗೆ KCC ಆಗ್ಬೇಕಂತಕ್ಕಂತ ಒಂದು ಸೂಚನೆಗಳಿದ್ದಾವೆ, ಇದು ನಮ್ಮ ಜಿಲ್ಲೆಯಲ್ಲಿ ಯಾವ ಹಂತದಲ್ಲಿದೆ ಅಂತ? ಈಗ ನಮ್ಮ ಜಿಲ್ಲೆಯಲ್ಲಿ ಕಿಸಾನ್ ಸಮ್ಮಾನ್ ಬೆನಿಫಿಷರಿ ಇದ್ದು 246,000 ಇದ್ದಾರೆ. KCC 204,000 ಕೊಟ್ಟಿದ್ದೀವಿ, ಈಗ 39,900 ಪೆಂಡಿಂಗ್ ಇದೆ. ಈಗ ಆಲ್ರೆಡಿ ಈಗ ಈ ತಿಂಗಳಲ್ಲಿ 7,861 ಜನರಿಗೆ ನಾವು ಆಲ್ರೆಡಿ KCC ಇಶ್ಯೂ ಮಾಡಿದ್ದೇವೆ. ಉಳಿದ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರಿಗೂ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ವ್ಯವಸ್ಥೆ ಆಗಿರುತ್ತದೆ. KCC ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ಅನುಕೂಲತೆ ಏನಾಗ್ತವೆ ರೈತರಿಗೆ? ಇದನ್ನ ರೈತರು ಕಡ್ಡಾಯವಾಗಿ ಮಾಡಿಸೋದು ಅಥವಾ ಬ್ಯಾಂಕ್ನವರು ಕೊಡೋದ್ರಿಂದ ಏನು ಅನುಕೂಲತೆಗಳಾಗ್ತಾವ ಅಂತಿರ್ತಾವ ಅವರಿಗೆ? ರೈತರಿಗೆ ಬೆಳೆ ಬೆಳೆಯಲು, ಗೊಬ್ಬರ ಖರೀದಿ ಮಾಡಲು, ಬೀಜ ಖರೀದಿ ಮಾಡಲು ಸರಿಯಾದ ಸಮಯದಲ್ಲಿ ರೊಕ್ಕ ಸಿಗುತ್ತದೆ ಬ್ಯಾಂಕ್ಲಿಂದ. ಆಮೇಲೆ ಬಡ್ಡಿ ಕೂಡ ಕಡಿಮೆ, ಆಮೇಲೆ 7% ಇದೆ ಬಡ್ಡಿ. ಅಕಸ್ಮಾತ್ ಅವ್ರು